ಒಂದೂವರೆ ಮೂರುವರೆ ಮತ್ತು ಒಂಬತ್ತು ತಿಂಗಳಲ್ಲಿ ಮೂರು ವರಸೆ ಪಿಸಿವಿ ಲಸಿಕೆ, ಒಂಬತ್ತು ತಿಂಗಳ ನಂತರ ಒಂದನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಒಂದನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, ಒಂದೂವರೆ ವರ್ಷದಲ್ಲಿ ಎರಡನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಎರಡನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ ಒಂದು, ಐದು ವರ್ಷಕ್ಕೆ ಡಿಪಿಟಿ ಬೂಸ್ಟರ್ ಎರಡು, ಹತ್ತು ಮತ್ತು ಹದಿನಾರು ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಆರಂಭಕ್ಕೆ ಕೇಳಿ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ, ಈ ಕುರಿತು ಶ್ರೀಮತಿ ದುರ್ಗಮ್ಮ ವಡ್ಡರ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹೊಸಮಲ್ಪನಗುಡಿಯ ದುರ್ಗಮ್ಮ ಅಂತಕ್ಕಂಥ ಒಬ್ಬ ಕೃಷಿ ಕೂಲಿ ಕಾರ್ಮಿಕ ಮಹಿಳೆ ಇದ್ದಾರೆ. ಇವರು ಇತ್ತೀಚೆಗೆ ತಮ್ಮ ಗ್ರಾಮದಲ್ಲಿ ತಮ್ಮ ವಾರ್ಡಿನ ಸದಸ್ಯರನ್ನು ಒಳಗೊಂಡಂಥ ಒಂದು ಸ್ತ್ರೀ ಶಕ್ತಿ ಸಂಘ ಇದೆ. ಅದರ ಹೆಸರು ಬಂದು ಚೆಂಡು ಹೂ ಸ್ತ್ರೀ ಶಕ್ತಿ ಸಂಘ. ಈ ಸಂಘದ ಅಡಿಯಲ್ಲಿ ಮತ್ತು ಹೊಸಪೇಟೆಯ ಸಖಿ ಸಂಸ್ಥೆಯ ಒಂದು ಸಹಾಯದೊಂದಿಗೆ ಸಾಂಘಿಕವಾಗಿ ಸಹಕಾರ ಸಂಘದ ರೂಪದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕೃಷಿ ಮತ್ತು ಕುರಿ ಸಾಕಾಣಿಕೆ ಇವೆರಡನ್ನೂ ಅವರು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಇವರ ಈ ಸಂಘದ ಕೃಷಿಯ ಮತ್ತು ಕುರಿ ಸಾಕಾಣಿಕೆಯ ಚಟುವಟಿಕೆಗಳ ಬಗ್ಗೆ ನಮ್ಮೊಂದಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರಮ್ಮ. ನಮಸ್ಕಾರ ದುರ್ಗಮ್ಮರೇ. ನಿಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಹೊಸಪೇಟೆ ರೀ. ಹೊಸಪೇಟೆ ಅವರು ಇಲ್ಲಿ ಬಂದು ನಾವು ದುಡ್ಕೊಂಡು ತಿನ್ನಕಂತ ಬಂದ್ವಿ. ಇಲ್ಲೇ ಇದೀವಿ ರೀ. ಇಲ್ಲೇ ಇದ್ರಿ? ನಮ್ಮ ಮಕ್ಕಳು ಸಣ್ಣ ಇದ್ದವ್ರಿ, ಅವಾಗಲಿದ್ದಾನೆ ಇಲ್ಲೇ ದುಡ್ಕೊಂತಾರೆ. ದೊಡ್ಡವ್ರ ಮಾಡಿಸಿದ್ವಿ, ಹುಡ್ರನ್ನ ಸಾಲಿಗೆ ಹಾಕಿದ್ನೆ. ಎಸ್ ಎಲ್ ಸಿ ವರೆಗೆ ಓದಿದ್ರು ಹುಡ್ರು. ಈಗ ಅವ್ರು ನಮ್ಮ ನಮ್ಮ ಕೆಲಸ ನಾವು ಮಾಡಿದೀವಿ ರೀ, ಅವ್ರವ್ರ ಕೆಲಸ ಅವ್ರು ಮಾಡಕತ್ತಾರೆ. ಅವಾಗೆಲ್ಲ ಕೊಬ್ಬು ಕಡಿಯಕ್ ಹೋಗ್ತಿದ್ವಿ, ಕಳೆಯಕ್ ಹೋಗ್ತಿದ್ವಿ. ಆಮೇಲೆ ಯಾರ್ಯಾರು ಕರಿತಾರ ಯಾವ್ದಾದ ಕೆಲಸ ಮಾಡಿ ಬಂದ್ಬಿಟ್ಟಿವ್ರಿ. ನಿಮಗೆ ಸ್ವಂತ ಭೂಮಿ ಇತ್ತ? ಇಲ್ರಿ, ನಂಗೆ ಯಾವ ಭೂಮಿ ಇಲ್ಲ. ಅಲ್ಲಿ ತವ್ರ ಮನೆಯಲ್ಲಿ? ಎಲ್ಲಿ ಇಲ್ರಿ, ತವ್ರ ಮನೆಗಿಲ್ಲ, ಗಡದ ಮನೆಗಿಲ್ಲ. ನಾವ್ ಹಿಂಗೆ ದುಡ್ಕೋಬೇಕು, ತಿನ್ಬೇಕು. ಹೌದಾ? ಏನೇನ್ ಕೆಲಸ ಮಾಡ್ತೀರ ಕೂಲಿ ಕೆಲಸ ಅಂದ್ರೆ? ಕೂಲಿ ಕೆಲಸ ಅಂದ್ರೆ ಕಳೆ ತೆಗಿಯಕ್ ಹೋಗ್ತೀರಿ, ಆಮೇಲೆ ಗದ್ದೆ ಕಳೆ ಅಂತ ಹೋಗ್ತೀವಿ, ಸಸಿ ಹೆಚ್ಚಕ್ ಅಂತ ಹೋಗ್ತೀವಿ, ಆಮೇಲೆ ಸೀಸನ್ ಬಂದ್ಮೇಲೆ ಕೊಬ್ಬು ಕಡೆಯಕ್ ಹೋಗ್ತೀವ್ರಿ. ಇಷ್ಟೆಲ್ಲ ಮಾಡಿ ನೋಡ್ರಿ. ಅವಾಗ ಮತ್ತಿದು ಪಂಚಾಯತಿ ಕೆಲಸ ಬಂತ. ಅವಾಗ ಉದ್ಯೋಗ ಖಾತ್ರಿಯಲ್ಲಿ ಕಾರ್ಮಿಕರು ನೀವು? ಅದ್ರಾಗ ಮಾಡಿವ್ರಿ. ಉದ್ಯೋಗ ಕಾರ್ಡ್ ಮಾಡ್ಕಟ್ರ? ಮಾಡಕ್ಕಿಟ್ರಿ. ಇಲ್ಲಿ ಕೆರೆಗೆ ಹೋಗ್ತಿದ್ವಿ, ಅಲ್ಲಿ ಲಕ್ಷ್ಮಿ ಮೇಡಮ್ ಬಂದು ಒಂದ್ ದಿವಸ ಮಾತಾಡ್ಸಿದ್ಲು, ಏನ್ರಮ್ಮ ನೀವು ಇದೇ ಕೆಲಸ ಮಾಡ್ತೀರೇನು? ಸಖಿ ಸಂಸ್ಥೆಯವರು ಬಂದು ಕೇಳಿದ್ರು, ಹಿಂಗೆಲ್ಲ ನಿಮ್ಗೆ ಭೂಮಿ ಪಾಮಿ ಐತೆ ಏನಂತ ಕೇಳಿದ್ರು. ಏನಿಲ್ರಿ, ನಾವು ಹಿಂಗೆ ದುಡ್ಕೋಬೇಕು ತಿನ್ಬೇಕು ಅಂದ್ರೆ ಹಿಂಗೆಲ್ಲ ಸಹಾಯ ಮಾಡೋದೈತಿ ನಮ್ಮ ಕಡೆಯಿಂದ, ಮಾಡ್ತೀರಿ ನೀವು ಸೇರಿ ಅಂದ್ಲು. ಆಗಲ್ರಿ, ಮತ್ತೆ ಎಲ್ಲರೂ ಹತ್ತು ಮಂದಿ ಸೇರ್ಸಣ್ರಿ, ಹೆಂಗ ಕೆಲಸಕ್ಕೆ ಹೋಗ್ತೀವಲ್ಲ, ಕೇಳಿ ಯಾರು ಬರ್ತಾರೆ ಯಾರಿಲ್ಲ ಅಂತ ಕೇಳ್ಕೊಂಡು ನಾವೆಲ್ಲ ಕಲ್ತು ಮಾಡ್ಕೊಂಡ್ ಹೋಗೋಣ್ರಿ ಅಂತಂದ್ವಿ. ಹತ್ತು ಮಂದಿ ಕಲ್ತಿವ್ರಿ ಎಲ್ಲರು, ಹೆಣ್ಮಕ್ಳು. ಮೀಟಿಂಗ್ ಮಾಡಿದ್ರ? ಮೀಟಿಂಗ್ ಮಾಡಿದ್ವಿ. ನಿಮ್ದು ಯಾವ ಸಂಘ? ಚೆಂಡು ಗುಂಪು. ಅದ್ ಸಂಘ ನಿಮ್ದ ಒಂದ್ ಹೆಸರು ಇಡ್ತ ಮೇಡಮ್? ಅದೇ ಹೆಸರಿಟ್ಟ. ಮಾಡಿಂದೆ ಹತ್ತು ಮಂದಿ ಸೇರಿ ಮಾತಾಡ್ಕಿದ್ವಿ. ನಾವು ಹೆಣ್ಮಕ್ಳು, ನಮ್ಗೆ ಭೂಮಿ ಇಲ್ಲ, ಸೇಮ್ ಇಲ್ಲ, ನಾವು ದುಡ್ಕೋಬೇಕು, ತಿನ್ಬೇಕಲ್ಲಮ್ಮ, ಹೆಂಗ ಮತ್ತೆ ಕೊಡ್ತೀವಂತಾರ ಅವರು. ನಾವು ಆಟ ಈಟ ಆಗ್ಲಿ ಸಹಾಯ ಮಾಡ್ತಾರಂದಿಲ್ಲ, ಮಾಡೋಣ, ಕಷ್ಟ ಬಿದ್ದು ಮಾಡ ನಮಗೆ ಫಲ ಸಿಗುತ್ತಾ ಅಂತ ಮಾಡಿದ್ವಿ ರೀ. ಅವಾಗ ಮತ್ತೆ ಎಲ್ಲರು ಸೇರಿ ಮಾತಾಡ್ಕೊಂಡು ಹೂ ಅಂದಿವೆ. ಅವಾಗ ಮೇಡಮ್ ಬಂದು ಮತ್ತೆ ರಮೇಶ್ ಬಂದ, ಎಲ್ಲರು ಮೀಟಿಂಗ್ ಮಾಡಿದ್ರು. ಅದಕ್ಕೋಸ್ಕರ ಒಂದಿನ ಮತ್ತೆ ಫಸ್ಟಿಗೆ ಬಂದು ಕುರಿ ಕೊಡಿಸ್ತೀನಿ ನಿಮಗೆ ಅಂದ್ರೆ ಕೊಡಿಸಿದ್ರಿ. ಇಪ್ಪತ್ತು ಕುರಿ ಕೊಡಿಸಿದ್ರು ಅವ್ರು. ಇಪ್ಪತ್ತು ಕುರಿ ಕೊಡಿಸಿದ್ದೆ ಮತ್ತೆ ಹೊಲ ಕೊಡಿಸ್ತೀನಿ ನಿಮಗೆ ಅಂದ್ರು. ಮತ್ತೆ ಮೂರು ಎಕರೆ ಹೊಲ ಕೊಡಿಸ್ತೀವಿ, ಅದ್ರ ಒಂದೂವರೆ ಎಕರೆ ನೀವು ಮಾಡ್ಕೇಳ್ರಿ, ಒಂದು ಅರ್ಧ ಎಕರೆಕ್ಕೆ ಮೇವು, ಅರ್ಧ ಎಕರೆಕ್ಕೆ ನೀವು ಕಾಯಿಗಡ್ಡೆ ಇಟ್ಕೊಳ್ರಿ ಅಂದ್ರು. ಆ ತರಕಾರಿ ಇಟ್ಕೊಂಡಿವ್ರಿ, ಪುಂಡೆ ಪಲ್ಯ, ತಮಾಟಿ, ಹಸೆಕಾಯಿ, ಬದನೆಕಾಯಿ ಇವೆಲ್ಲ ಇಟ್ಟಿವ್ರಿ. ಇದೆಲ್ಲ ನಿಮ್ಮ ಮನೆಗೆ ಬಳಕೆ? ನಮ್ಮ ಮನೆಗೆ ಬಳಕೆ ಮಾಡಿ ನಾವು ತಗೊಂಡ್ರು ಕೂಡ ದುಡ್ಡು ಹಾಕಿವ್ರಿ ಅದಕ್ಕೆ. ದುಡ್ಡು ಹಾಕಿ ತಗೊಂಡಿವಿ. ಏನಂದ್ರೆ ಈ ಔಷಧಕ್ಕೆ ನಾವು ಮಾಡಿದ ಔಷಧಕ್ಕೆ ಸ್ವಲ್ಪ ಎತ್ತಸ ಹಾಕತ್ತೆ ಅಷ್ಟೇ ತರಕಾರಿ. ಹಂಗೆ ಮಾಡ್ಕೊಂತ ಮುಂದಾರಿದ್ರಿ. ಮತ್ತೆ ಅಕ್ಕಿ ಕೊಡಿಸ್ತೀವಿ ಅಂದ್ರೆ ಸಸಿ. ನಿಮಗೆ ಮೊದಲು ಭೂಮಿ ಕೊಡಿಸಿದ್ರಲ್ಲ, ಈ ಭೂಮಿಯಲ್ಲಿ ಏನೇನು ಕೆಲಸ ಮಾಡಿದ್ರಿ ಸ್ಟಾರ್ಟಿಂಗು? ಫಸ್ಟು ಕೆಲಸ ಸುತ್ತೋದ್ ಬದುಕು ಕಡ್ಕಂದ್ರಿ. ಬದುಕು ಕಡ್ದ್ಮೇಲೆ ನಾವು ಮಾಡಿವ್ರಿ, ಚಲಿ ಕಿಡ್ಕ ನಾವು ಮಾಡಿವ್ರಿ, ಮಾಡಿಕೊಂಡು ಆಮೇಲೆ ಟಿಲ್ಲರ್ಗೆ ಒಡೆಯರ್ಗೆ ಹೇಳಿದ್ವಿ, ಅವ್ರು ಬಂದು ಹೊಡಿಸಿದ್ರು. ಆಮೇಲೆ ನಮ್ಮ ನಮ್ಮ ಮನೆ ಗಂಡು ಮಕ್ಳು ಕರ್ಕೊಂಡು ಹೋಗಿ ಎಂಡಿ ಮಾಡಿಸಿದ್ವಿ. ಎಂಡಿ ಮಾಡಿಸಿ ಸೊಸಿ ನಾವು 10 ಮಂದಿ ಹಚ್ಚಿದ್ವಿ. 10 ಮಂದಿ ಹತ್ತು ಮಂದಿ ಸೊಸಿ ಹಚ್ಕೊಂಡು ನಾವು ಕಳೆ ತಕ್ಕಂದು ನಾವು ನೀರು ಕಟ್ಟಿಕೊಂಡು ನಾವು ಔಷಧ ಹೊಡ್ಕೊಂಡಿವೆಲ್ಲ. ಪ್ರತಿಯೊಂದು ಅವ್ರು ಹೆಂಗೆ ಹೇಳ್ತಾರೆ ಅದರಂತ ನಾವು ಮಾಡ್ಕೊಂತ ಬಂದೀವ್ರಿ. ನಮ್ ಕೈಲಿ ಆಗ್ಲಾರ್ದ ನಮ್ ಮಕ್ಳು ಕಳಿಸಿ ಮಾಡಿವ್ರಿ. ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ವಿ. ಕಚ್ಚಾಡ್ತೀವಿ, ಗುದ್ದಾಡ್ತಿವಿ, ಮತ್ತೆ ಬೇಗ ಏನತ್ಲೆ ಬಂದಾಗ್ಬಿಡ್ತೀವಿ ನಾವು. ಯಾರ ಕೆಲಸ ಅವ್ರು ಮಾಡ್ಕೊಂಡ್ ಹೋಗ್ರಿ, ನಮಗೆ ಬೇಸಲ್ಲ ಅಂತ. ಮತ್ತೆ ಒಬ್ರು ಮಾಡೋದಿರ್ತಾರೆ, ಒಬ್ರು ಮಾಡ್ಲಾರ್ದಿರ್ತಿ, ಎಲ್ಲ ಸೌನಾಗ ತಗೊಂಡ್ರೆ ಬಳ್ಳಿ ಹಂಗಿರ್ತಾರೆ ಹಿಂಗಿರ್ತಾರೆ. ಸಂಚರಿಸ್ಕೊಂಡ್ ಸುಮ್ಮನೆ ನಾವು ಮಾಡ್ಕೊಂಡ್ ಹೋಗ್ಬಿಡದ. ನಿಮ್ಮ ಸಂಘದಿಂದ ಕೃಷಿ ಮಾಡ್ತಾ ಇದ್ದೀರಿ, ಅದು ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತೀರಿ. ಸಾವಯವ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಗೊತ್ತ್ರಿ. ಯಾವ್ದೇ ಅಂಗಡಿಯ ಗೊಬ್ಬರ ಹಾಕಂಗಿಲ್ಲ. ಇಲ್ಲಿ ನಾವು ಏನ್ ಬಳಸ್ತೀವ ಅವು ಎಲ್ಲ ಬಳಸ್ಬಾರ್ದು ಅಂತ ಹೇಳಿದ್ರು ಅವ್ರು. ನಾವ್ ಹೇಳಿ ದವಸದ ನೀವ್ ಮಾಡ್ಬೇಕಂದ್ರ ಅವ್ರು ಹೆಂಗ್ ಹೆಂಗ್ ಹೇಳ್ಕೊಟ್ರ ಹಂಗಂಗ ಮಾಡ್ಕೊಂತ ಬಂದಿವ್ರಿ. ಈಗ ಹೊಲಕ್ಕೆ ಹಾಕುವಂತ ದ್ರಾವಣಗಳು ಅವು ಇವು ಏನಿರ್ತಾವಲ್ಲ, ದ್ರಾವಣ ಒಂದು, ಈ ಕಪ್ಪಜಾರ ಒಂದು, ಮತ್ತೆ ಕಡ್ಲಿ ಗೊಬ್ಬರ ಒಂದು ಅವ್ರು ಕೊಟ್ಟಿದ್ವಿ ಎಲ್ಲ. ನಾವು ಅದರಂತ ಅವ್ರು ಹೆಂಗ್ ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ಕೊಂತ ಬಂದಿವ್ರಿ. ಹಾಕಿದ್ವಿ, ನೆಲ್ ಬಂತ, ನಾವು ನೆಲ್ ಕೊಯ್ದಿವೆ, ನಾವು ಒತ್ಕೊಂಡಿವೆ, ಜಿನ್ನಿಗೆ ಹಾಕಿದ್ವಿ, ಮಿಷಿನ್ಗೆ ಹಾಕಿ ನಾವು ಮನೆಗೆ ತಗೊಂಬಂದು ಹಾಕಿದ್ವಿ. ಯಾವ ತಳಿ ಹಾಕಿದ್ರಿ ಭತ್ತ? ಇದು ಸೋನಮಸರಿ. ಸೋನಮಸರಿ ಹಾಕಿ, ಸೋನಮಸರಿ ಹಾಕಿದ್ವಿ. ಈಗ ನಿಮ್ಗೆ ಖುಷಿ ಅನ್ಸುತ್ತೆ, ಯಾವುದೇ ಔಷಧಿ ಇಲ್ಲದೆ ಹೆಚ್ಚು ವಿಷಕಾರಿ ವಸ್ತುಗಳನ್ನು ಬಳಸಿದ್ರೆ ಗಟ್ಟಿ ಕಾಳು ಇದು ಔಷಧ ಹೊಡೆಯೋದಕ್ಕೂ ಈಗ ನಾವು ಮಾಡಿದಕ್ಕೂ ಭಾರಿ ವ್ಯತ್ಯಾಸ ಐತಿ. ಹಂಗೆಲ್ಲ ಸೊಪ್ಪು ತರಕಾರಿ ಎಲ್ಲ ನೀವೇ ಬಳಕೆ ಮಾಡ್ಕೊಳ್ತೀರಿ? ನಾವು ಕೆಲವು ಮಂದಿ ತಗೊಂಡಿವ್ರಿ, ಕೆಲವು ಮಂದಿ ಮತ್ತೆ ಹೋಗ್ಲಾರ್ಕು ಮತ್ತೆ ಊರ ಮಾರ್ಕೊಂಬಂದ್ವಿ. ಮತ್ತೆ ಅದ್ ನಿಟ್ಕೊಂಡ್ ಕುಂದ್ರದ್ದು ಏನೈತ್ರಿ, ಅದನ್ನ ನಾದ್ರೆ ರೊಕ್ಕ ಹಾಕತ್ತೆ ಅಂತ ತಗೊಂಡ್ರ ತಿಪ್ಪ ತಗಂದ್ರ ಉಳ್ಕಿದ್ದು ಮಾರ್ಕೊಂಬಂದು ಅದೇ ದುಡ್ಡು ಕೂಡಿಟ್ಟು ಮತ್ತೆ ಹಂಗ ಬೀಜ ತಂದ್ಕೊಂಡು ಮತ್ತೆ ಹಾಕೋದು. ಈಗ ನಿಮ್ಮ ಮನೆಯಲ್ಲಿ ನೀವು ಕೃಷಿ ಮಾಡಿದ್ರೆ ಅಥವಾ ನಿಮ್ದೇ ಸ್ವಂತ ಕೃಷಿ ಮಾಡಿದ್ರೆ ನೀವು ಡಿಸೈಡ್ ಮಾಡ್ಬಿಡ್ತೀರಿ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಈಗ ಇಲ್ಲಿ ನೀವ್ ಎಲ್ಲರೂ ಸಂಘದಲ್ಲಿ ಮಾಡ್ತಿರಲ್ವಾ, ಅವಾಗ ಇದನ್ನೆಲ್ಲ ಮೀಟಿಂಗ್ ಗೀಟಿಂಗ್ ಮಾಡ್ತಿದ್ರೆ ಹೇಗೆ? ಇಲ್ರಿ, ಮೀಟಿಂಗ್ ಮಾಡದ ಏನಿದ್ದಿಲ್ರಿ. ಅವ್ರು ಮೊದ್ಲೇ ನಂಗೆ ತೋರಿಸ್ಕೊಟ್ಬಿಟ್ರಲ್ಲ, ಈ ಟೈಮಿಗೆ ಹಿಂಗೆ ಮಾಡ್ಬೇಕು, ಇದು ಈ ಟೈಮಿಗೆ ಇದನ್ನ ಹಾಕ್ಬೇಕು ಅಂತ ಹೇಳ್ಯಾರಲ್ಲ, ಅದ್ರಂತಾಗ ಮಾಡ್ಕೊಂತ ಹೋಗಿರಿ. ಆದ್ರೆ ಈ ಕೆಲಸಗಳನ್ನೆಲ್ಲ ಹಂಚಿಕೆ ಮಾಡ್ಕೊಳ್ಳೋದು ಹಂಚಿಗೇನಿಲ್ರಿ, ಎಲ್ಲರೂ ಕಲ್ತು ಒಟ್ಟಿಗೆ ಮಾಡೋದು, ಒಟ್ಟಿಗೆ ಬನಿಗೆ ಬಂದ್ಬಿಡೋದು. ಮತ್ತೆ ಕುರಿಗೆ ಬೇರೆ ಇಬ್ರು, ಕುರಿಗೆ ಹೋಗೋರು ಕಸ ಬೆಳ್ದಾಕಿ ಅವ್ರು ಕುರಿಗೆ ಹೋಗ್ಬೇಕು. ನಾವೇನೈತಿ ಎಲ್ಲರೂ ಕಲ್ತು ಮಾಡಿರ್ತೀವಲ್ಲ, ಎಲ್ಲರೂ ಹಂಚರ್ಸ್ಕೊಂಡ್ ತಾಯಿ ಮಕ್ಕಳಾಗಿ ಬಂದ್ಬಿಡೋದು. ಎಷ್ಟು ಕುರಿ ಕೊಟ್ಟಿದ್ರು ನಿಮ್ಗೆ? ಫಸ್ಟ್ 20 ಕೊಟ್ಟಿದ್ರಿ, ಆಮೇಲೆ ಮೊನ್ನೆ ಮೊನ್ನೆ 10 ಕೊಟ್ಟರಿ, ಅದ್ರಾಗ 20 2 ಸತ್ತೋಗ್ಯಾವ್ರಿ ಮರಿ, ಮತ್ತೆ ರೋಗ ಬಂದು ಸತ್ತೋಗ್ಯಾವ. ಈ ಕುರಿ ಸಾಕಾಣಿಕೆಗೆ ಅದ್ರ ನಿರ್ವಹಣೆ ಎಲ್ಲ ಏನ್ ಮಾಡ್ತೀವಿ? ಅದಕ್ಕೆ ರೋಗ ರುಜಿನ ಬಂತು, ಅದಕ್ಕೆ ರೋಗ ರುಜಿ ಬಂತಂದ್ರ ಏನ್ ಹೇಳ್ತೀವ್ರಿ, ಫಸ್ಟ್ ಫಸ್ಟ್ ಫೋನ್ ಮಾಡಿ ಹೇಳ್ಬಿಡ್ತೀವಿ ನಾವು, ನಮ್ ಕುರಿಗೆ ಕೆಮ್ಮಾಗೈತಿ, ನೆಗಡಿ ಆಗೈತಿ, ಸುಸ್ತಿ ಆಗೈತಿ ಅಂತ ಹೇಳ್ತೀವ, ಫೋನ್ ಮಾಡಿ ಕಳಿಸ್ತಾರ. ಇಲ್ಲಿ ನಮಗ್ ಗೊತ್ತಿಲ್ಲ ಇದು ಫಸ್ಟ್ ಫಸ್ಟ್ ಅಲ್ಲ, ಅವ್ರು ಹಿಂಗ ಹಿಂಗ ಇಂಥ ಔಷಧ ನಾ ಕೊಡ್ತಾನಮ್ಮ, ಮತ್ತೆ ನೀವು ಹಿಂಗ್ ಮಾಡ್ರಿ, ಹಿಂಗ್ ನಿಮಗ್ ಗೊತ್ತಿಲ್ದ್ರ ಕುರಿಯರ್ ಕರ್ಕೊಂಡ್ ಹೋಗಿ ಅವ್ರು ತೋರಿಸ್ರಿ, ಅವ್ರು ಹಾಕ್ತಾರ ಅಂತ ಹೇಳ್ಕೊಡ್ತಾರ, ಮತ್ತೆ ಅವ್ರು ಕರ್ಕೊಂಬಂದು ನಾವು ಹಾಕ್ಸೋದು. ಈಗ ನಿಮ್ಮ ಹೊಲದಲ್ಲಿ ಅಂದ್ರೆ ಏನು ಗುತ್ತಿಗೆ ಕೃಷಿ ಮಾಡಿದ್ರಲ್ವಾ, ಭತ್ತ ಬೆಳೆದ್ರಿ ಮತ್ತೆ ತರಕಾರಿ ಸೊಪ್ಪೆಲ್ಲ ಅಂತ ಹೇಳಿದ್ರಲ್ಲ, ಏನೇನು ಬೆಳೆದ್ರಿ? ತರಕಾರಿಯಾಗ ನೋಡ್ರಿ, ಚೊಳೆಕಾಯಿ, ಬೆಂಡೆಕಾಯಿ, ಹಗಲ್ಕಾಯಿ, ಸೌತೆಕಾಯಿ, ಪುಂಡೆ ಪಲ್ಯ, ಪಲಕ, ಹುಂಚಿಕಾಯಿ ಇಂಥ ಇದೆಲ್ಲ ಬೆಳೆದಿವ್ರಿ. ಎಲ್ಲ ಬೆಳೆದೈತಿ, ಏನ್ ಬಂದದ ಫಲ ಬರಲಿಲ್ಲ ಕೈಗೆ, ಯಾಕಂದ್ರ ಅದು ಓದಿದೊಂದು ಸಮಸ್ಯೆ ಆಗ್ಬಿಡ್ತಾರೆ. ಅಲ್ಲಿ ಹೊಲದಕ್ಕ ಬಹಳ ಹಿಂಡಿಗಿಂಡ ಬರ್ತಾರಿ, ಒಂದಲ್ಲ ಎರಡಲ್ಲ, ಅಷ್ಟು ಬಂದ್ರ ಅವ್ರು ಬಂದು ಕೊಟ್ಟಿದ್ರ ಅರಳ ಹಾಕಿ ಒಡೆಯೋದು. ಒಡೆಯೋದು ಅದನ್ನ ಕೊಟ್ಟಿದ್ ನಂಗೆ ಹೋಗವಂತ. ಅವ್ರು ಒಂದ್ಸಲ ಎರಡ್ ಸಲ ಪ್ರೈ ಮಾಡಿದ್ರಿ ಇವ್ರು ನಮ್ಮವ್ರು, ಹೋಗಿದ್ವಿ ಮತ್ತೆ ಒಳ್ಳಿ ಬಂದ್ಬಿಟ್ಟು ಸೌತೆಕಾಯಿ ನೋಡಿ ಜಗ್ಗಿ ಸೌತೆಕಾಯಿ ಬೇಯಿಸ್ಬಿಟ್ಟಿದ್ವಿ, ಅವ್ರು ಬಂದ್ಬಿಟ್ಟು ಒಳ್ಳಿ ಬಂದು ಎಲ್ಲ ತಿಂದು ಅರ್ಧ ಕರ್ದ ತಿಂದು ಬೆಳೆ ಬೆಳೆಸಿ ಹಾಳ ಮಾಡ್ಬಿಟ್ಟು, ಮತ್ತೆ ಇದ್ದಿದ್ದು ಒಂದಿಟ್ಟು ಬೆಳೆಸ್ಕೊಂಡಿ, ಮತ್ತೆ ಅವ ಹಾಕಿ ಮತ್ತೆ ತರಕಾರಿ ಹೆಂಗ ಹಾಕ್ಯನದು ಹಾಕ್ಯಂದು ಮತ್ತೆ ಮಾರೋದು ತಗೋನದು ಮಾಡಿದ್ವಿ ರೊಕ್ಕ. ಅದೆಲ್ಲ ರೈತರಿಗೆ ಸಹಜ ಅಲ್ವಾ, ಈ ಪ್ರಕೃತಿಯಲ್ಲಿ ಪಕ್ಷಿಗಳು ಪ್ರಾಣಿಗಳು ತಿಂದು ಬಿಟ್ಟಿದ್ದು ನಮಗೆ ಮಿಕ್ಕಿದ್ರು, ಅದೆಲ್ಲ ರೈತರು ಇದೆಲ್ಲ ಸಾಮಾನ್ಯವಾಗಿ ನಂಬ್ಕೊಂಡಿರ್ತಾರೆ. ಅದನ್ನೆಲ್ಲ ನಾವು ನಂಬಿಕೆ ನಮಗೆ ಬರ್ಬೇಕಂದ್ರೆ ಆಗದಲ್ರಿ ಅದು, ಮತ್ತೆ ಅವು ಎಲ್ಲಿ ತಿನ್ಬೇಕು, ಎಲ್ಲಿ ಭೂಮಿ ಒಂದಿಷ್ಟು ಭೂಮಿ ತಾಯಿಗೆ ಬೇಕು, ಮತ್ತೆ ಪ್ರಾಣಿಗಳಿಗೆ ಬೇಕು, ಅವೆಲ್ಲ ಎಲ್ಲಿ ಕೇಳ್ತಾರೆ, ಬಾಯಿ ಐತೆ ಕೇಳಕ್ ನಮಗೆ ಇಲ್ಲಲ್ಲ, ನಾವನ್ನಾದ್ರೂ ಕೇಳ್ತೀವಿ. ತಿಂದು ಹೋಗಿದ್ದಷ್ಟು ನಮ್ಗೆ ಇರ್ಲಿ ಬಿಡ ಅಂದ್ಕೊಂಡಿವಿ, ಮತ್ತೆ ಮಾಡ್ಕೊಂಡಿವ್ರಿ ಒಳ್ಳೆ. ಈಗ ನಿಮ್ಮ ಚೆಂಡು ಹೂ ಸ್ತ್ರೀ ಶಕ್ತಿ ಸಂಘದಿಂದ ಕೃಷಿ ಮಾಡಿದ್ರಿ, ಅದರಲ್ಲೂ ಸಾವಯವ ಕೃಷಿ ಮಾಡಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಕೆಲವು ದ್ರಾವಣಗಳಂದ್ರಿ, ಯಾವ್ಯಾವ ದ್ರಾವಣಗಳನ್ನ ಮಾಡ್ತಾ ಇದ್ರಿ, ಮತ್ತೆ ಅದ್ರ ತರಬೇತಿ ಎಲ್ಲ ನೀವು ತಗೊಂಡಿದ್ರೆ ಹೇಗೆ? ಎರಡೇಳಿ ದ್ರಾವಣ ಒಂದ್ರಿ, ಆಮೇಲೆ ಅವರು ಸಗಣಿ ಗೊಬ್ಬರ ಅಂತ ಒಂದು ಒಂದ್ ಬಕೆಟ್ ಅಷ್ಟು ಸಗಣಿ ಗೊಬ್ಬರ, ಆಕಳ ಗಂಜಿ ಒಂದು 10 ಲೀಟರ್ ಆಕಳ ಗಂಜಲ್ ಹಾಕಿವಿ. ಮತ್ತೆ ಆಮೇಲೆ ಡಿಕಂಪೋಸರ್ ಅದನ್ನ ಅವ್ರು ಹೇಳಿದ್ ಮಾಡಿದಿವ್ರಿ, ಎಲ್ಲ ಮಾಡಿ ಅದ್ರಂತಾಗೆಲ್ಲ ತರಬೇತಿ ಕೊಟ್ಟಿದ್ರ ಕೊಟ್ಟಿದ್ರು ಫಸ್ಟ್ ತೋರಿಸಿದ್ರು ಅವ್ರೆಲ್ಲ ನಮ್ಗೆ ಮೀಟಿಂಗ್ ಕರ್ಕೊಂಡೋಗಿ ತೋರಿಸಿದ್ರ ನಾಗನಹಳ್ಳಿ. ಅಲ್ಲಿ ನೋಡ್ಕೊಂಡು ನಾವು ಬಂದಿ ಅದನ್ನ ಮಾಡಿದ್ರಿ, ಇಲ್ಲಿ ಬಂದು ಕಲ್ತು ಮಾಡಿ ಇದ್ರಂತಾಗ ಹಾಕಿದ್ರಿ ಹಿಂಗ ಹಾಕತ್ತಲ್ಲ ಅಂತ ಎಲ್ಲ ತಿಳ್ಕೊಂಡು ಮಾಡಿ ಅವಾಗ ನಾವು ಅವ್ರು ಹೇಳ್ದಂಗ ಮಾಡ್ಕೊಂತ ಹೋಗಿವ್ರಿ. ಈಗ ಸಾಮಾನ್ಯವಾಗಿ ಎಲ್ಲರೂ ನಿಮ್ಮ ಗ್ರಾಮದಲ್ಲಿ ಬೇರೆಯವರೆಲ್ಲ ಸಾಕಷ್ಟು ಗೊಬ್ಬರ ತಂದು ಹಾಕ್ತಾರೆ, ಉಪ್ಪು ತಂದು ಹಾಕ್ತಾರೆ, ಇದೆಲ್ಲ ಮಾಡ್ತಾರೆ. ನೀವು ಏನೂ ಹಾಕ್ಲಾರ್ದಂಗೆ ಮಾಡ್ತಿದ್ರಲ್ಲ, ಜನ ನಿಮ್ಮನ್ನು ನೋಡಿ ಹೆಂಗೆ ಪ್ರತಿಕ್ರಿಯೆ ಮಾಡ್ತಾರೆ? ನಮಗೆ ಅಂತಾರೆ, ಆದ್ರೆ ನಾವೇನಂತೀವಿ, ನೀವು ಹೇಳಿದ ಲೆಕ್ಕ ನಾವು ಮಾಡಂಗಿಲ್ಲ, ಅವ್ರು ಏನು ತೋರಿಸ್ಯಾರ ನೋಡೋಣ, ಅದಕ್ಕೆ ಮಾಡಿ ಪ್ರಯತ್ನ ಮಾಡಿದ್ರೆ ಬರ್ತತ್ತೇನಂತ ನಾ ಅವ್ರು ಹೇಳಿದ್ದೆ ಮಾಡೀವ್ರಿ. ನಾವೇನು ಉಪ್ಪು ಹಿಂಡಿ ಎಣ್ಣೆ ಪಣ್ಣೆ ಯಾವ್ದು ಹೊಡೆದಲ್ಲ, ಅವ್ರು ಹೇಳಿದ್ದ ಬಳಸ್ಕೊಂತ ಹೋಗಿವೆ. ಆದ್ರೆ ಕೆಲವು ಜನ ಅಂದ್ರು ಏ ನಾವು ಇಷ್ಟು ಉಪ್ಪು ಹಾಕಿದ್ರೆ ಬೆಳೆಯಂಗಿಲ್ಲ ಅಂತದ್ರಾಗ ನೀವು ಇದನ್ನೆಲ್ಲ ಬೆಳೆಸ್ತಿರಾದ್ರೆ ಯಾವ ಎಷ್ಟು ತರ್ತೀರಿ ಎಷ್ಟು ಮಾಡ್ತೀರ ಅಂದ್ರೆ ಕೊಟ್ಟಷ್ಟು ಭೂಮಿ ತಾಯಿ ನಾವು ಎಷ್ಟು ದುಡ್ದಿರ್ತೀವಿ ಅಷ್ಟೇ ಕೊಡ್ಲಿ ನಮಗೆ ಅಂತ, ಕೊಟ್ಟಷ್ಟು ತಿಂತೀವಿ ನಮ್ಗೆ ಎಷ್ಟು ನಮ್ಮ ಋಣ ಇರ್ತೈತಿ ಉಣ್ಣೋದು ಅಷ್ಟೇ ನಾವು ಉಣ್ಣಷ್ಟು ಕೊಡ್ಲಿ ಅಂತ ಅನ್ಕೊಂಡು ನಾವು ಜೀವನ ಮಾಡ್ಕೊಂಡು ಬಂದೀವ್ರಿ ಇಲ್ಲಿವರೆಗೆ. ಯಾರಂದ್ರೆ ಕಿವಾಗ ಹಾಕ್ಯಂದಿಲ್ಲ, ನಾವು ನಮ್ಮ ಸ್ವಂತ ಬುದ್ಧಿಲೇ ನಾವು ಮಾಡ್ಕೊತಾ ಬಂದೀವ್ರಿ. ಈಗ ದುರ್ಗಮ್ಮರೆ, ನಿಮ್ಮ ಸಂಘದ ಮೂಲಕ ಈ ಕೃಷಿ ಮತ್ತು ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ರಿ, ಮುಂದೆ ಏನೇನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ? ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಈಗ ಎಲ್ಲ ಫಲ ಬಂದ್ಬಿಡ್ತದ. ಏನ್ ಮಾಡ್ಬೇಕಂದ್ರೆ ಎಣ್ಣೆ ಫಲ ಕೊಬ್ಬು ತುಳಿಬೇಕಂತ ಮಾಡಿದ್ರಿ, ಅದನ್ನ ನೋಡೋಣ. ಇದನ್ನ ಹೆಂಗ್ ಮಾಡಿವಿ ಅದನ್ನ ಹಂಗ್ ಮಾಡಿ ನೋಡ್ಬೇಕಂತ ಜನ ಹಿಂಗ್ ಆಡ್ಕೊಂಡಾರಲ್ಲ, ಜನ ನಮ್ ಬಗ್ಗೆ ಬೆಳೆಸ್ತಾರೆ ನೋಡೋಣ ಅಂತಂದ್ ಬೆಳೆಸಿ ನಾವು ತೋರಿಸ್ಬೇಕಂತ ಅವ್ರು ಇದನ್ನೆಲ್ಲ. ಇನ್ನೊಂದು ಟ್ರಿಪ್ಗೆ ಈಗ ದುರ್ಗಮ್ಮರೆ, ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಾವು 3 ಇದೀವ್ರಿ, ತಾಯಿ ಮಕ್ಕಳು. ನಮ್ಮ ಗಂಡ ಅಂತಿಲ್ರಿ, ಹೋಗ್ಬಿಟ್ಟನ, ಸುಸ್ತಿಯಾಗಿತ್ತು, ಸತ್ತೋಗ್ಬಿಟ್ರಿ. ನನ್ನ ಮಗಳು, ನನ್ನ ಮಗ, ನಾನು 3 ಇದೀವ್ರಿ. ಮಗಳು ಓದ್ತಾ ಇದ್ದಾಳ? ಆಕಿ 8 ಓದಾಳ್ರಿ, ಬಿಡಿಸ್ಬಿಟ್ಟಿವಿ ನಾವು. ಯಾಕೆ ಬಿಡಿಸಿದ್ರಿ? ಓದಿಸ್ಬೇಕಲ್ವಾ? ಎಲ್ಲ ಓದೋದು ಇತ್ತದ್ರಿ, ಆ ಹುಡುಗಿಗೆ ಸ್ವಲ್ಪ ಆರಾಮಿದ್ದಿಲ್ಲ, ಬಿಟ್ಬಿಟ್ಲಲ್ಲ ಮತ್ತೆ ನನ್ಗೆ ಓದತ್ತಂಗಲ್ಲ, ನಾನು ಹೋಗೋದಿಲ್ಲ ಅಂತ ಬಿಟ್ಲ. ನನ್ನ ಮಗ SLC ಓದಿದ್ನ, ಸಾಕು ಬಿಡಮ್ಮ ನೋಡೋಣ ಮುಂದೆ ಅಂತಂದೇಳಿ ಅವನು ತನ್ನ ಕೆಲಸಕ್ಕೆ ನಮ್ಗೆ ಮನೆಗೆ ನಡಿಲಾರ್ದಕ್ಕ ಬಿಟ್ಟು ನನ್ನ ಕಷ್ಟ ನೋಡ್ಲಾರ್ದು ಅವನು ದುಡಿಯಕ್ಕೆ ಹೋದ. ಈಗ ಇದ್ರ ಜೊತೆಗೆ ನೀವು ಮತ್ತೆ ಬಿಡುವಿನಲ್ಲಿ ನಿಮ್ಮ ಈ ಹೊಲದ ಕೆಲಸ ಇಲ್ದಿದ್ರೆ ಮತ್ತೆ ನೀವು ಕೂಲಿ ಹೋಗ್ತಾ ಇದ್ರೆ ಬೇರೆ ಕಡೆಗೆ ಹೋಗ್ತೀರಿ? ಬೇರೆ ಕಡೆಗೆ ಚೀಟಿ ಪಾಟಿ ಮಾಡ್ಕೊಂಡಿವಲ್ಲ, ಬೇರೆ ಕಡೆಗೆ ಯಾರನ್ನ ಕರೆದ್ರೆ 4 ಆಳು ಮಾಡಲಿ 3 ಆಳು ಮಾಡಲಿ ಅದ ದುಡ್ಡು ಬಂದದ್ದು ರೊಕ್ಕಲ್ದಾಗ ಅದ ಬಳಸಕ್ಕೆ ಹೋಗ್ತೀವಿ. ಎಷ್ಟು ಕೊಡ್ತಾರಮ್ಮ ಕೂಲಿ ಎಲ್ಲ ಇಲ್ಲಿ? 120 ರೀ. 120 ರೂಪಾಯಿ ಯಾವ ಕೆಲಸಕ್ಕೆ? ಕಳೆಯಕ್ಕ. ಮುಂಜಾನೆ 7 ಗಂಟೆಗೆ ಹೋದ್ರೆ ಮಧ್ಯಾಹ್ನ 1 ಗಂಟೆಗೆ ಬರ್ತಾರೆ. 120 ರೂಪಾಯಿ ಕೂಲಿ. ಬೇರೆ ಏನೇನು ಕೆಲಸ ಮಾಡ್ತೀರಿ ಮತ್ತೆ? ಬೇರೆ ಕೆಲಸ ಅಂದ್ರೆ ಕಬ್ಬು ಕಡಿಯೋದು ಬಿಟ್ರಿ ಮತ್ತೇನ್ ಕೆಲಸ ಇಲ್ಲ. ಕಬ್ಬು ಕಡಿಯೋದಂದ್ರೆ ಕೂಲಿ ಮೇಲೆ ಹೋಗ್ತಾರೆ ಅಥವಾ ಗುತ್ತಿಗೆ ಗುತ್ತಿಗೆ ಗುತ್ತಿಗೆ ಇರೋದು? ಲಾಭ ಜಾಸ್ತಿನಾ? ಅದು ಲಾಭ ಅನ್ನೋದೇನ್ರಿ, 1 ಟನ್ ಕಡ್ದೀವಿ ಅಂದ್ರೆ 500 ರೂಪಾಯಿ ಕೂಲಿ ಅದು. ಟಣ್ಣ ಇನ್ಲಕ್ಕ ಅದು ಒಬ್ರಿಗೆ 500 ರೂಪಾಯಿ ಬಂದ್ಬಿಡ್ತ. 1 ಟನ್ 20 ಮಂದಿ 20 ಟನ್ ಕಡಿದ್ರೆ 5-5 ರೂಪಾಯಿ ಕೂಲಿ ಅದು. ಕೂಲಿ ಬಿಡ್ತದೆ. ಆದ್ರೆ ನಾವು ಈಗ ಕಟ್ಕೊಂಡಾಗ್ಲಿದ್ದ ನಾವು ಆಸ್ ಬಿದ್ದು ಹೋಗಿಲ್ರಿ, ಅದಕ್ಕೆ ಹೋಗಿಲ್ಲ. ಈಗ ನೀವೇ ಕೃಷಿ ಮಾಡ್ತಾ ಇದ್ರಿ? ಮಾಡಕ್ಕೆ ಅಂತ ಹೋಗಕತ್ತೀವ್ರಿ ಖುಷಿ. ಈಗ ಅವ್ರು ಹೇಳಿದ್ರು ಆದ್ರೂ ಇದೇನು ನೀವೇನು ಬೆಳಿತೀರ ಅಂತ ಬೆಳೆದು ತೋರಿಸ್ಬೇಕು ಅನ್ನೋದು ನಮಗೆ ಛಲ. ಮುಂದೆ ನಿಮ್ಗೇನು ಬೇಕು ಸಹಾಯ ನಮ್ಗೆ ಕೇಳ್ರಿ, ನಾವು ಮಾಡ್ತೀವಿ ಅಂತ ಮೇಡಮ್ ಹೇಳ್ಯಾರ, ಅವ್ರು ಕೊಟ್ರೆ ನಾವು ಮಾಡ್ಕೊತ ಹೋಗ್ತೀವಿ. ಒಳ್ಳೇದು ದುರ್ಗಮ್ಮರೆ, ಸಾವಯವ ಕೃಷಿ ಅದರಲ್ಲೂ ಸಾಂಘಿಕವಾಗಿ ನೀವು ಮಾಡ್ತಾ ಬರ್ತಾ ಇದ್ರಿ ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಇನ್ನಷ್ಟು ನಿಮ್ಮ ಈ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ರಿ, ಉತ್ತಮವಾಗಿ ಬೆಳೆಯನ್ನು ಬೆಳೆಯಿರಿ ಮತ್ತು ನೀವು ಸಾವಯವ ಕೃಷಿ ಹೆಚ್ಚು ಹಣ ಹಾಕಲಾರ್ದೆ ಅಂದರೆ ಹೆಚ್ಚು ವೆಚ್ಚ ಮಾಡಲಾರ್ದೇ ಮಾಡ್ತಾ ಇದ್ರಿ, ಈ ಒಂದು ಪರಂಪರೆ ಮತ್ತು ಈ ಜ್ಞಾನ ನಿಮ್ಮ ಅಕ್ಕಪಕ್ಕದ ಎಲ್ಲ ರೈತರು ಅನುಸರಿಸಲಿ ಅಂತ ಆಶಿಸ್ತಾ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಕುರಿತು ಶ್ರೀಮತಿ ದುರ್ಗಮ್ಮ ವಡ್ಡರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242. ಕೆಳಗರೆ ಇದೊಂದು ಪ್ರಕಟಣೆ. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಗಾಗಿ ನಡೆಯುವ ಪ್ರವೇಶ ಪರೀಕ್ಷೆಯ ದಿನಾಂಕ 29/4/2023 ನಡೆಯಲಿದೆ. ಈ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದಿನಾಂಕ 1/5/2011 - 30/4/2013 ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ತುಂಬಲು ಕೊನೆಯ ದಿನಾಂಕ 31/1/2023 ಆಗಿರುತ್ತದೆ. ನವೋದಯ ವಿದ್ಯಾಲಯ ಸಮಿತಿಯ ವೆಬ್ಸೈಟ್ https://navodaya.gov.in ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನು ಕೇಳಿದಿರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ.

ದೋಷ ಉಂಟು, ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳು